ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಜೊತೆ ಕೃಷಿ ಯಂತ್ರಗಳ ಚಾಲಕರಾಗಿ ಬದುಕು ಕಟ್ಟಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ನಂದಿಹಳ್ಳಿ ಅಲಿಸಾಬ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂತಹ ನಂದಿಹಳ್ಳಿ ಅಲಿಸಾಬ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿಯ ಜೊತೆಗೆ ರೈತರಿಗೆ ಬೇಕಾಗುವಂತಹ ಟ್ರ್ಯಾಕ್ಟರ್, ಟಿಲ್ಲರ್, ರೂಟರ್ ಇವುಗಳನ್ನು ತಗೊಂಡು ರೈತರ ಕೆಲಸಗಳನ್ನು ಮಾಡಿಕೊಡುವಂಥದ್ದನ್ನು ಮಾಡ್ತಾ ಅದನ್ನು ಒಂದು ಜೀವನೋಪಾಯಕ್ಕೆ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಆ ಬಗ್ಗೆನೂ ಅವರು ತಮ್ಮ ಕೃಷಿ ಅನುಭವಗಳ ಜೊತೆಗೆ ಇವತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ನಂದಿಹಳ್ಳಿ ಅಲಿಸಾಬ್ ಅವರು. ನಮಸ್ಕಾರ ಸರ್. ಅಲಿಸಾಬ್, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಸರ್, ನಮಗೆ 35 ವರ್ಷ ಸರ್. ಏನು ಓದಿದ್ರಿ ನೀವು? ಓದಿಲ್ಲ ಸರ್, ಕಷ್ಟ ಕಾಲ. ಅವಾಗ ನಮ್ಮ ಅಪ್ಪ ಅಮ್ಮ ಓದಿಸಿಲ್ಲ ಸರ್. ಹಂಗ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡ ಹಂಗ ಬಂದಿದ್ದೆ ಸರ್. ನಾವು ಏನೇನು ಕೆಲಸ ಮಾಡ್ತಿದ್ರ ಅವಾಗೆಲ್ಲ? ಅದೇ ಮಂದಿ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಸರ್. ಗದ್ದೆ ಕಳೆಯೋಕ, ಕಣಿ ಕೆತ್ತಕ, ಭತ್ತ ಕೊಯ್ಯಕ, ಇವನ್ನೆಲ್ಲ ಮಾಡ್ಕೊಂತ ಬಂದಿದ್ದೆ ಸರ್. ಅವತ್ತು ಕೂಲಿ ಕಾರ್ಮಿಕರು, ಅವತ್ತು ಕೂಲಿಮಿಕ್ಕ, ಅವತ್ತು ಟ್ರ್ಯಾಕ್ಟರ್ ಮಾಲೀಕರು, ಟ್ರ್ಯಾಕ್ಟರಿ ಮಾಲೀಕ ಸರ್. ಟ್ರ್ಯಾಕ್ಟರ್ ಜೊತೆಗೆ ಟ್ರಿಲ್ಲರ್ ಗಳನ್ನ, ರೂಟರ್ ಗಳನ್ನ ಇಟ್ಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಅಷ್ಟೇ ಶ್ರಮ ಪಟ್ಟಿ ಸರ್, ಹಂಗ ಬಂದಿಲ್ಲ ಅದು. ಬಹಳ ಶ್ರಮ ಪಟ್ಟಿ ಸರ್. ದುಡಿದೀವಿ ಸರ್, ಮಂದಿ ಟ್ರ್ಯಾಕ್ಟರಿ ಹೊಡಿದೀವಿ ಸರ್. ಅವಾಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಬೇರೆ ಟ್ಯಾಕ್ರಿ ಹೋಗ್ತಿದ್ವಿ ಸರ್. ಅವ್ರ ಟ್ಯಾಕ್ರಿ ಹೊಡಕಂತ ಅವ್ರು ಬರೀ 2,800 ಕೊಡ್ತಿದ್ರು ಸರ್. ಒಂದು ತಿಂಗಳಿಗೆ ಸಂಬಳ 2,800 ಸರ್. ಅಷ್ಟೇ ಸರ್ ಅವ್ರು ಕೊಡ್ತಿದ್ದೆ. ನಾವ್ ಅಪ್ಪ ಅಮ್ಮ ಬಹಳ ಕಷ್ಟ ಪಟ್ಟರು ಸರ್. ನಮ್ಮ ಅಪ್ಪ ಅಮ್ಮ, ನಾವ್ ಅಪ್ಪರು ಅಗ್ರಿ ಉಮ್ಮಳಿರಿದ್ದ ದಾವಣಗೆರೆಗೆ ಎತ್ತುಗ ಹೊಡೆದ್ರು ಸರ್. ಅಂದ್ರೆ ಇದು ಕಡಗರು ದನ ತಾಂತಿದ್ರು ಸರ್. ಅವ್ರ ದನ ನಡ್ಕಂತ ದಾವಣಗೆರೆ 3 ದಿನ ಅಷ್ಟೆಲ್ಲ ಪಾಪ ತಗೊಂಡು ಕೊಟ್ಟು ಬರೋರು ಇವರೆಲ್ಲ ಕೊಟ್ಟು ಸರ್. ಹಂಗಾಗಿ ನಾವು ಕಷ್ಟದಿದ್ದಲೇ ಬಂದಿವಿ ಸರ್. ನಾವು ಕಷ್ಟದಾಗ ಬೇರೆ ಟ್ಯಾಕ್ರಿ ಹೊಡೆಯಕ ಚಾಲು ಮಾಡಿದ್ವಿ ಸರ್. ಅವ್ರ ಟ್ಯಾಕ್ರಿ ಕನಿಷ್ಠ 1-8 ವರ್ಷ ಹೊಡೆದಿದ್ವಿ ಸರ್. ಹಿಂಗ ಮಾತಿ ಮಾತು ಅನ್ಕಂತ ಅವ್ರ ಕೂಡ ಜಗಳ ಮಾಡ್ಕೊಂಡು ಬಿಟ್ಟಿದ್ವಿ ಸರ್. ಬಿಟ್ಟು ಜಗಳ ಮಾಡ್ಕೊಂಡು ಆದ್ರಾಗ್ಲಿ ನಾನು ಒಂದು ಟ್ರ್ಯಾಕ್ಟರ್ ತಂದ್ಬಿಡೋಣ ಸರ್. ಹಂಗಾಗಿ ಬಿಟ್ಟು ಅದೇ ಇದ್ರಲ್ಲಿದ್ದ ಒಂದು ಟ್ಯಾಕ್ರಿ ತಂದಿ ಸರ್. ಅಂತೂ ಧೈರ್ಯ ಮಾಡಿಬಿಟ್ರಿ. ಧೈರ್ಯ ಮಾಡಿ ಒಂದ್ ಟ್ಯಾಕ್ರಿ ತಂದಿ ಸರ್. ಅದು ಒಂದೇ 1 ಲಕ್ಷ ರೂಪಾಯಿ ಕಟ್ಟಿ ತಂದಿದ್ದೀವಿ ಸರ್. ಅದ್ರಲ್ಲಿದ್ದ ಲೋನ್ ಮಾಡಿಸ್ಕೊಂಡು ತಿಂಗಳ 1 ಲಕ್ಷ ರೂಪಾಯಿ ಹೊಂದಾಣಿಕೆ ಮಾಡ್ಕೊಂಡಿದ್ರ, ಜೋಡಿಸ್ಕೊಂಡಿದ್ರ? ಇಲ್ಲ ಸರ್, 1 ಲಕ್ಷ ರೂಪಾಯಿ ಹೊಂದಾಣಿಕೆ ಮಾಡ್ಕೊಂಡಲ್ ಸರ್. ಹಿಂಗ ಪರಿಚಯ ಇದ್ದಾರ ಕೊಟ್ಟದ್ರಿ ಸರ್. ತಗಬಾ ನೀನ್ ನೋಡ ಸಾಲ ಕೊಟ್ಟದ್ರಿ ಸರ್. ಅದ್ರಾಗ್ಲಿಂದ ತಗೊಂಡು ದುಡಿಮೆ ಮಾಡ್ಕೊಂತ ಹೋದ್ವಿ ಸರ್. ನಾವು ಒಂದ್ 1,00,000 ರೂಪಾಯಿ ತಗೊಂಡು ಕಟ್ಟಿ ಡ್ಯಾಕ್ರಿ ತಗೊಂಬಂದು ಊರಾಗೆಲ್ಲ ನಕಲಿ ಮಾಡ್ರಿ ಸರ್, ಇವನ್ ಏನ್ ಕಟ್ತಾನ, ಇವನ್ ಏನ್ ದುಡಿತಾನ, ಅವಂದು ಅದು 1,00,000 ರೂಪಾಯಿ ಅವಂದು ಅಲ್ಲ, ಅದು ಮಂದಿ ತೆಗಿಸ್ಕೊಂಡು ತಗೊಂಬಂದನ, ಕಂತು ಕಟ್ಟದಾಗಲ್ಲ ಇವ್ ಕೈಲಿ ಅಂತಂದು ಮಾಡ್ತಿದ್ರು ಸರ್. 2 ಎಕರೆ ಆಸ್ತಿ ಇದೆ ಸರ್ ನಮ್ಮ, ಅದು ಆ 2 ಎಕರೆಯಾಗ ಅದು ಬೀಳ್ಬೋದು ಸರ್. ಅದು ನಮ್ಮ ವಯಸ್ಸಿಗೆ ಬಂದಿಂದೆ ನಾವು ಹಂಗ ಹಿಂಗ ಮಾಡ್ಕೊಂತ ಹೊಲ ಸಾಗಾಣಿಕೆ ಮಾಡ್ಕೊಂಡು ಮೆಕ್ಕೆಜೋಳ ಮಾಡಿದ್ವಿ ಸರ್ ಸ್ಟಾರ್ಟಿಂಗ್. ನನ್ನ ಟ್ಯಾಕ್ರಿ ತಂದ ಕೂಡ ನೆಕ್ಸ್ಟ್ ಭತ್ತ ಮಾಡ್ತೀನಿ ಸರ್, ನಾನು 2 ಎಕರೆ ಭತ್ತ ಮಾಡ್ಕೊಂತ ಸರ್. ಅದೇ 2 ಎಕರೆ ಕರೆಕ್ಟ್ 6 ತಿಂಗಳಿಗೆ ಬೆಳೆ ಬರುತ್ತೆ ಸರ್, 6 ತಿಂಗಳಿಗೆ ಕಂತ್ ಬರುತ್ತೆ ಸರ್. ಅದನ್ನ ಅದಕ್ಕೆ ಡೌನ್ ಪೇಮೆಂಟ್ ಹಾಕ್ಯಂತ ಹೋಗಿನ್ ಸರ್, ಲೋನ್ ಕಟ್ಟಿಗೆ ಹೋಗಿನ್ ಸರ್. 6 ತಿಂಗಳಿಗೆ ಒಂದ್ಸಲ ಎಷ್ಟು ಕಟ್ತೀವಿ? 90,000 ಕಟ್ತೀನಿ ಸರ್. 6 ತಿಂಗಳಿಗೆ 90,000 ಅಷ್ಟು ಹಣ ಜೋಡಿಸ್ತಿದ್ರಿ? ನಮ್ಮ ಹೊಲದಲ್ಲೇ ಬರ್ತದೆ, ಹೊಲದಲ್ಲೇ ಬಂದ್ಬಿಡ್ತು. ನನ್ನ ಹೊಲದಲ್ಲೇ ಬರ್ತದೆ. ಏನ್ ಬೆಳಿತಿದ್ರಿ ಅಷ್ಟೊಂದು? ಭತ್ತ ಬೆಳಿತಿದ್ ಸರ್. ಭತ್ತದ ಅಷ್ಟಾಗ್ತಿತ್ತು? ಭತ್ತದ ಅಷ್ಟಾಗ್ತಿತ್ತು. ಒಂದು 2 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರ್ತದೆ? ನಾನು ಸ್ಟಾರ್ಟಿಂಗ್ 100 ಬೆಳೆದಿನಿ ಸರ್, 100 ಚೀಲ. ಒಂದ್ ಚೀಲ 72 ಕೆಜಿ ಸರ್. 72 ಕೆಜಿ 100 ಚೀಲ ಸರ್. ಸ್ಟಾರ್ಟಿಂಗ್ ಬೆಳೆ ಎಕರೆಗೆ ಅಲ್ಲ ಸರ್, 1 ಎಕರೆಗೆ 50 ಸರ್. 2 ಎಕರೆಗೆ 100 ಬೆಳೆದಿನಿ ಸರ್ ಸ್ಟಾರ್ಟಿಂಗ್. ನೆಕ್ಸ್ಟ್ ಅಲ್ಲ 45-40 ಹಂಗ ಬೆಳ್ಕೊಂತ ಬಂದಿನಿ ಸರ್. ನನ್ನ ಹೊಲದಾಗಿಂದ ಕರೆಕ್ಟ್ ನನ್ನ ಟ್ಯಾಕ್ರಿ ಕಂತಕ್ಕ ಅದಕ್ಕೆ ಕರೆಕ್ಟ್ ಆಗತ್ತೆ ಸರ್. ನನ್ನ ಮನೆ ಜೀವನಕ್ಕೆ ಟ್ಯಾಕ್ರಿ ಡೀಸೆಲ್ಗೆ ಅದಕ್ಕೆ ಇದಕ್ಕೆ ಹೊರಗಿನ ಮಂದಿ ರೈತರು ಹೊಲ ಹಿಡ್ಕೊಂಡಿನಿ ಸರ್. ಹೊಡಿಯಕ್ ನಾನು 15-20 ಮಂದಿ ಹಿಡ್ಕೊಂಡಿನಿ ಸರ್. ಒಬ್ಬೊಬ್ಬ ರೈತನು 5 ಎಕರೆ 6 ಎಕರೆ 10 ಎಕರೆ ಗಟ್ಲೆ ಅದಾವ ಸರ್. ಅದರಲ್ಲಿ ನನಗೆ 6 ತಿಂಗಳಿಗೆ ಅವ್ರ ಹೊಲ ದುಡಿಮೆ ಮಾಡಿದ್ರೆ 30,000 ಒಬ್ಬೊಬ್ರದ್ ಆಗ್ತದೆ ಸರ್. 30,000-40,000 25,000 ಹಂಗ ಆಗತ್ತೆ ಸರ್. ಅದು 6 ತಿಂಗಳಿಗೆ ಅದು ಬರ್ತದೆ ಸರ್. ಅದು ನನಗೆ ಹೊಲಕ್ಕ ಬಂಡವಾಳ ಹಾಕುತ್ತೆ ಸರ್. ಉಳ್ಕಿದ್ದು ನನ್ನ ಮನೆ ಜೀವನಕ್ಕ ಅದ್ರಾಗ ಉಳಿಸ್ಕೊಂತ ನನ್ನ ಸಾಮಾನು ಮಾಡೀನಿ ಸರ್. ನಾನು ಟ್ಯಾಕ್ರಿ ಸಾಮಾನು ಸರ್, ಒಂದ್ ಬೆಳಿಗ್ಗೆ ಟಿಲ್ಲರ್ ತಗೊಂಡಿನಿ, ಒಂದ್ ಬೆಳಿಗ್ಗೆ ಬಲರಾಮ್ ತಗೊಂಡಿನಿ, ಒಂದ್ ಬೆಳೆ ರೂಟ್ರ್ ತಗೊಂಡಿನಿ ಸರ್, 1,20,000 ಕೊಟ್ಟು. ಒಂದ್ ಬೆಳೆ ಪಲ್ಟಿರೆಂಟಿ ತಗೊಂಡಿನಿ ಸರ್ ನಾನು. ಹಿಂಗ ಮಾಡ್ಕೊಂತ ಟ್ಯಾಕ್ರಿ ಕಂತ ಸೀದಾ ಎಂಡಿಗೆ ಬಂದ ಸರ್. ಈಗ ಮುಗಿತ ಬಂತ? ಇನ್ನು ಒಂದಿದೆ ಸರ್. ನಾನು ಟ್ಯಾಕ್ರಿ ಮಾಡಿ 4 ವರ್ಷ ಆದ ಸರ್. 4 ವರ್ಷದಾಗ ಎಲ್ಲಾ ಸಾಮಾನು ಮಾಡ್ಕೊಂಡಿನಿ ಸರ್. ಸ್ಟಾರ್ಟಿಂಗ್ ಭತ್ತ ಬೆಳೆದು ಎಲ್ಲ ಕಂತುಗಳನ್ನ ಕಟ್ಕೊಳ್ತಾ ಈ ಸಾಮಾನುಗಳನ್ನೆಲ್ಲ ಮಾಡ್ಕೊಂಡ್ಬಂದಿ. ಈ ಟ್ರ್ಯಾಕ್ಟರ್ಗಳು ಈ ಸಾಮಾನುಗಳು ಬಂದ್ಮೇಲೆ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಸರ್. ಹೊರಗಡೆ ರೈತರು ಎಲ್ಲ ಹಿಡ್ಕೊಂಡು ನಾವು ಹೊಡ್ತೀವಿ ಸರ್. ಒಂದು 7 ಮಂದಿ ಹೊಲ ಹಿಡ್ಕೊಂಡಿನಿ ಸರ್ ನಾನು, ಮಂದಿ ಹೊಲಗಳು ಹೊಡೆಯಕ. ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಹೊಲಗಳು ಹಿಡ್ಕೊಂಡಿನಿ ಸರ್ ನಾನು. ಬಿತ್ತೋಕೆ ಕೃಷಿ ಮಾಡೋದಕ್ಕೆ? ಕೃಷಿ ಮಾಡೋದಕ್ಕೆ ನಾನು ನನ್ ಸುಮಾರು 20 ಎಕರೆ ಮಾಡ್ತೀನಿ ಸರ್. ಓಹೋ, ಕೃಷಿನ ಒಂದ್ ಕಾಲದ ಅಲಿಸಾಬ್ ಏನು ಇಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ದಂತ ಗೇಲಿ ಮಾಡ್ತಿದ್ರು ಸರ್. ಮುಂದೆ ಹೋದ್ರೆ ಹಿಂದೆ ನಗರ ಸರ್. ನಾನು ಟ್ಯಾಕ್ರಿ ತಂದಾಗ ನನ್ನ ಮುಂದೆ ಬಿಟ್ಟು ಹಿಂದೆ ಆಡ್ಕೊಳ್ಳಾರ ಸರ್. ಈಗ 22 ಎಕರೆ ಹೊಲ ಮಾಡ್ತಾರೆ? 20 ಎಕರೆ ಮಾಡ್ತೀನಿ. 20 ಎಕರೆ ಹೊಲ ಗುತ್ತಿಗೆಡದು ಮಾಡ್ಕೊಂಡು ಮಾಡ್ತೀನಿ ಸರ್. ಏನೇನ್ ಬೆಳಿತೀರಿ 20 ಎಕರೆಯಲ್ಲಿ? ಈಗ 1 8 ಎಕರೆ ನೆಲ್ಲ ಹಾಕಿದ್ದೀನಿ ಸರ್, ಭತ್ತ ಹಾಕಿದ್ದೀನಿ. 1 5 ಎಕರೆ ರಾಗಿ ಹಾಕಿದ್ದೀನಿ. 1 6 ಎಕರೆ ಇದನ್ನ ಮೆಕ್ಕೆಜೋಳ ಹಾಕಿದ್ ಸರ್. ಇಷ್ಟೆಲ್ಲ ಹಾಕಿದ್ದೀನಿ ಸರ್. ಒಂದ್ ಸಣ್ಣ ಉದ್ಯಮ ಶುರು ಮಾಡ್ದಂಗ ಆಗಿದೆ ಈಗ ನಿಮ್ಗೆ? ಹೌದು ಸರ್. ಒಬ್ಬರೇ? ಮತ್ತೆ ಸರ್ ನಮ್ ತಮ್ಮ ಅವನಿಗೆ ಅದು ಅಷ್ಟೇ ಕಷ್ಟದಾಗ್ಲಿದ್ದಲ್ಲ ಬಂದ್ರ ಸರ್. ಅವನು ಒಂದು ಬೇರೆ ಗಾಡಿಗೆ ಹೋಗಿ ಆತ ಆಟೋ ಓಡಿಸಿ ಲಾಸ್ಟ್ ಡೀಸೆಲ್ ಗಾಡಿಗೆ ಹೋಗಿ ಅದನ್ನೆಲ್ಲ ಮಾಡಿ ಅವನು ಒಂದು ಕುಸಿ ಮಾಡ್ಕೊಂಡ್ ಸರ್. ಫಸ್ಟ್ ಗೆ ಇದನ್ ಮಾಡಿದ ಸರ್, ಒಂದ್ ಟ್ಯಾಗ್ರ ಮರಿ ತಗೊಂಡ್ ದುಡ್ಡು ಕಲೆಟ್ ಒಂದ್ 8 ಟ್ಯಾಗ್ರಮರಿ ತಗೊಂಬಂದು ಅವನು ಬೆಳೆಸಿ ಬೇಯಿಸಿ ಅವನ ಮಾರಿ ಒಂದ್ ಟಾಟಾ ಎಸಿ ತಗೊಂಬಂದ್ ಸರ್ ಅವನು. ಅದ್ರಾಗ್ಲಿಂದ ಆತನ ಜೀವನ ಮಾಡಕತ್ತೀನಿ ಸರ್. ಆತ ಜೊತೆಗೆ ಇದೀವಿ ಸರ್ ಎಲ್ಲಾರ. ಆತ ಟಾಟಾ ಎಸಿ ಮಾಡ್ಕೊಂಡ್ ಸರ್, ನಾನ್ ದುಡ್ದು ನಾನ್ ಟ್ಯಾಗ್ರಿ ಮಾಡ್ತೀನಿ. ಅಣ್ಣ ತಮ್ಮ ಒಂದ್ ಜಿದ್ದಿಗೆ ಲೈಫ್ ಅನ್ನ ತಗೊಂಡಿದ್ರಿ? ತಗೊಂಡಿದ್ ಸರ್. ಚಾಲೆಂಜಿಂಗ್ ಆಗಿ ತಗೊಂಡು? ಹೌದ್ ಸರ್, ಹೌದ್ ಸರ್. ಇಬ್ಬಳ ಜೊತೆಗೆ ಇದೀವಿ ಸರ್. ಈಗ ಕೂಡಿದ್ರಿ? ಕೂಡಿದ್ರಿ ಸರ್. ನಾವ್ 4 ಸರ್ ಮಕ್ಕಳು. ಅಲ್ಲಿ ಸರ್ ನಿಮ್ಗೆ ಮದುವೆ ಆಗಿದೆ? ಆಗಿದೆ ಸರ್. ನಿಮ್ಗೆ ಮಕ್ಕಳು? ನನಗೆ 4 ಸರ್. 4 ಜನ ಮಕ್ಕಳು? 4 ಜನ ಸರ್. ನಮ್ ತಮ್ಮಗೆ ಇಬ್ಬಳ ಸರ್. ಅದೊಂದು ಮದುವೆ ಆಗಿದೆ ಸರ್. ನಾವ್ ಸ್ಟಾರ್ಟಿಂಗ್ ಏನಿಲ್ಲ ಸರ್. ನಮ್ಮಪ್ಪ ನಮ್ಮ ಅವ್ರ ಮನೆಗೆ ಇವ್ರ ಮನೆಗೆ ಇಸ್ಕೊಂಬಂದು ಕೊಟ್ರೆ ಊಟ ಮಾಡಕ್ ಸರ್. ಅಂತ ಕಷ್ಟದಿಂದ ಬಂದಿ ಸರ್. ಈಗ ನಮ್ ದುಡಿಮೆಯಿಂದ ಚೆನ್ನಾಗಿದೆ ಸರ್. ಈಗ 20 ಎಕರೆ ಕೃಷಿ ಮಾಡ್ತಾ ಇದೀರಲ್ವಾ? ಹೌದು ಸರ್. ಏನೇನ್ ಬೆಳಿತೀರಿ 20 ಎಕರೆಗಳಲ್ಲಿ? ಅದ ಮೆಕ್ಕೆಜೋಳ ಹಾಕಿದ್ದೀನಿ ಸರ್, ರಾಗಿ ಹಾಕಿನ್ ಸರ್, ಭತ್ತ ಹಾಕಿನ್ ಸರ್. ಮೆಕ್ಕೆಜೋಳ 8 ಎಕರೆ ಎಲ್ಲ ಹಾಕ್ತಾರೆ? 6 ಎಕರೆ ಐತಿ ಸರ್. ಎಷ್ಟು ಬರುತ್ತೆ ಇಳುವರಿ ಎಕರೆಗೆ? ಒಂದು ಎಕರೆಗೆ 20-25 ಮಟ ಅಂತ ಕನಿಷ್ಠ 25 ಬರ್ತದೆ ಸರ್. ಎಕರೆಗೆ 150 ಚೀಲ ಇದೆ ಆಗುತ್ತೆ ಮೆಕ್ಕೆಜೋಳ. ಎಷ್ಟಾಗುತ್ತೆ ಆದಾಯ ಅದು 150 ಪ್ಯಾಕೆಟ್ಗೆ? ರೇಟಿನ ಮೇಲೆ ಇರುತ್ತೆ ಸರ್, ಅದೇ 2400 2200 ರೇಟ್ ಇರುತ್ತೆ ಸರ್. ಅದನ್ನ ಪ್ಯಾಕೆಟ್ 100 ಕೆಜಿ ತುಗುತ್ತಾ? ಹೌದು ಸರ್, 50 ಕೆಜಿ ತುಂಬ ಸರ್ ಒಂದು ಚೀಲ ಪ್ಯಾಕೆಟ್, 52 ಕೆಜಿ ತುಂಬ ಸರ್. 25 ಕ್ವಿಂಟಲ್ ಒಂದ್ ಎಕರೆಗೆ ಬರುತ್ತೆ. 2 ಎಕರೆ ಹಾಕ್ತೀರಾ ನೀವು? ಎಷ್ಟು ಹಾಕ್ತೀರಿ? 5 ಎಕರೆ ಹಾಕ್ತೀರಿ. 125 ಕ್ವಿಂಟಲ್ ಆಗ್ತದೆ. 125 ಕ್ವಿಂಟಲ್ 2000 ರೂಪಾಯಿ ಅಂತ ಹಿಡಿದ್ರು ಅಂದಾಜು ನಿಮಗೆ ಒಂದು 2.5 ಲಕ್ಷ ಮೆಕ್ಕೆಜೋಳದಾಗುತ್ತೆ. ಲಾಭದಾಯಕವಾಗಿ ಕೃಷಿ ಮಾಡ್ತಾ ಇದ್ರ ಅಲಿ ಸಾಬ್ ಅವರು. ಕಷ್ಟಪಡಬೇಕು, ಕಷ್ಟ ಇಲ್ಲ ಅಂದ್ರೆ ಬರಲ್ಲ ಸರ್. ಇದೆಲ್ಲ ಸಾಧ್ಯತೆ ಆಗಿದ್ದು ಕೃಷಿಗಾಗಿನೇ ನೀವು ತೆಗೆದುಕೊಂಡಿರ್ತಕ್ಕಂತಹ ಟ್ರ್ಯಾಕ್ಟರ್ ಮತ್ತು ಸಲಕರಣೆಗಳಿಂದ. ಹೌದು ಸರ್. ಹೆಚ್ಚು ಆಳುಗಳ ಮೇಲೆ ಡಿಪೆಂಡ್ ಆಗಿರಾ? ಇಲ್ಲ ಸರ್, ಆಳು ಹೆಚ್ಚಿನ ಮಟ್ಟದ ಬಳಸಲ್ಲ ಸರ್. ನಾವು ಮನೆ ನಮ್ ಕೆಲಸ ಇತ್ತಪ್ಪ ಅಂದ್ರೆ ಟೈಮ್ ಬಂದಾಗ ಮನೆಯವ್ರ ಎಲ್ಲರೂ ಹೋಗ್ತೀವಿ ಸರ್. ನಮ್ ಕೈಲಿ ಅದು ಮಾಡೋದಾಗಲ್ಲ ಅಂದ ಇದ್ದಾಗ ಆಳು ಕರಿತೀವಿ ಸರ್. ನಮಗೆ ಯಾವ್ದಾಗಲ್ಲ ಅದಕ್ಕೆ ಮಾತ್ರ ಆಳು ಸರ್. ನಮಗೆ ಆಗದೇನರ್ಥ ಅದಕ್ಕೆ ಯಾವ್ದಕ್ಕೆ ಆಳಿಗೆ ಕೆಲಸ ನಾವು ಮಾಡ್ಕೊಂತೀವಿ. ನೀವು ಮಾಡ್ಕೊಳ್ತೀವಿ ಸರ್. ಈಗ ಟ್ರ್ಯಾಕ್ಟರ್ ನಿಮಗೆ ಒಂದು ಉಪಜೀವನಕ್ಕೆ ಶುರುವಾಯ್ತು ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ನಲ್ಲಿ, ನೀವು ಅದೇ ಕಾರಣಕ್ಕಾಗಿನೇ ಟ್ರ್ಯಾಕ್ಟರ್ ತಗೊಂಡ್ರಿ. ಬೇರೆ ಹತ್ರ ಕೆಲಸ ಮಾಡುವಾಗ ತೊಂದರೆ ಆಗಿ ಹೊರಗಡೆ ಬಂದು ನಾನು ಒಂದು ಟ್ರ್ಯಾಕ್ಟರ್ ತಗೊಂಡು ಜೀವನ ಮಾಡಬಹುದು ಅಂತ ತಗೊಂಡ್ರಿ. ಆರಂಭದಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರಿ ಟ್ರ್ಯಾಕ್ಟರ್ ಇಂದ? ಆರಂಭದಲ್ಲಿ ಅದ ಟಿಲ್ಲರ್ ಗದ್ದಿ ಹೊಡೆಯವು, ಮತ್ತೆ ಪಲ್ಟರ್ನೇಟ್ ಹೊಡೆಯವು. ಪಲ್ಟರ್ನೇಟ್ ಅಂದ್ರೆ ರಂಟಿ ಸರ್, ನೇಗಿಲೆ ನೇಗಿಲೆ ಹೊಡೆವು, ರೂಟ್ ಹೊಡೆವು, ಇವನ್ನೆಲ್ಲ ಮಾಡಿದ್ವಿ ಸರ್. ಎಷ್ಟು ತಗೊಳ್ತಿದ್ರಿ ಎಕರೆಗೆ ನೀವು? ತಾಸ್ ಗಟ್ಲೆ ಸರ್ ಇಲ್ಲೆಲ್ಲ. ಹೌದಾ? ಒಂದ್ ತಾಸ್ ಗಟ್ಲೆ ಸರ್. ಒಂದ್ ತಾಸ್ ಟಿಲ್ಲರ್ ಹೊಡೆದ್ರೆ 800 ರೂಪಾಯಿ ಸರ್. 800? ಒಂದ್ ತಾಸಲ್ಲಿ ಎಷ್ಟು ಎಕರೆ ಮಾಡ್ತಿದ್ರಿ? ಒಂದ್ ತಾಸಿ ಒಂದ್ ಎಕರೆ ಗದ್ದೆ ಆದ್ರೆ ಇದು ಅರವಳ್ಳಿ ಬೆದ್ಲು ನೆಲಗಳಾದ್ರೆ ಒಂದ್ ತಾಸಿ 2 ಎಕರೆ ಹೋಗುತ್ತೆ. 2 ಎಕರೆ ಹೋಗ್ತದೆ ಟಿಲ್ಲರ್ ಸರ್. ತಾಸಿಗೆ 800 ರೂಪಾಯಿ. ಒಂದೇ ದಿನದಲ್ಲಿ ಎಷ್ಟು ತಾಸ್ ಕೆಲಸ ಮಾಡ್ತಾ ಇದ್ರಿ ಅವಾಗೆಲ್ಲ? ಅವಾಗೆಲ್ಲ ಸ್ಟಾರ್ಟಿಂಗ್ ನಾನು ಗಾಡಿ ತೆರವಿಲ್ಲ ಸರ್. ಒಂದು 24 ತಾಸ್ನಾಗ ಒಂದು 6 ತಾಸ್ ತೆರಿಬಿರ್ಬೋದು ಸರ್. 6-7 ತಾಸ್ ಸ್ಟಾರ್ಟಿಂಗ್ ಗಾಡಿ ತಂದಾಗ ಸರ್. 18 ತಾಸ್ ಕೆಲಸ ಮಾಡಿರೋದು ಸರ್. ಕಂಟಿನ್ಯೂ ಕಂಟಿನ್ಯೂ ಮಾಡೀನಿ ಸರ್. ಹ್ಮ್. 6 ಒಂದ್ಯಪ್ಪ ಅಂದ್ರೆ ರಾತ್ರಿ 10-11 ಗಂಟೆವರೆಗೆ ಮಾಡೀನಿ ಸರ್ ಡ್ರೈವಿಂಗ್. ಡ್ರೈವರ್ ಯಾವತ್ತೂ ಇಟ್ಕೊಂಡಿಲ್ಲ ಸರ್. ದಿನಕ್ಕೆ 14,000 ರೂಪಾಯಿ ದುಡಿದ್ರಿ ನೀವು ಅವಾಗೆಲ್ಲ? ದುಡಿದ್ರಿ ಸರ್. ಹ್ಮ್. ದುಡಿದ್ರಿ ಸರ್. ನಾವ್ ದುಡಿದ್ರಕ್ಕ ಸರ್ ಇಷ್ಟೆಲ್ಲ ಇದಾಗಿರೋ ಇಲ್ಲ. ಬಹಳ ಶ್ರಮ ಪಟ್ಟಿವಿ ಸರ್. ಸೊ ಇದು ಸೀಸನ್ ವೈಸ್ ಅಷ್ಟೇ ಇದು ನಿಮ್ಗೆ ಆರಂಭದಲ್ಲಿ. ಈಗ ಅವ್ರಿಗೆಲ್ಲ ಬೆಳೆ ಫಸಲೆಲ್ಲ ಬಂದ ಮೇಲೆ ಟ್ರ್ಯಾಕ್ಟರ್ ಅವಲಂಬಿತ ಕೆಲಸಗಳು ಏನೇನು ಇರ್ತಿದ್ವು? ಮತ್ತೇನಾರು ಕೆಲಸಗಳು ಇರ್ತಿದ್ವು ನಿಮಗೆ? ಬೆಳೆ ಬಂದ ಮೇಲೆ ಲೋಡ್ ಮಾಡ್ಕೊಂಡು ಹೋಗೋದಕ್ಕೆ ಲೋಡ್ ಮಾಡ್ಕೊಂಡು ಟ್ರಾಲಿ ಯೂಸ್ ಮಾಡ್ಕೊಳ್ಳೋದು. ಟ್ರಾಲಿ ಯೂಸ್ ಮಾಡ್ತಾರೆ ಸರ್. ಅದೆಲ್ಲ ಟ್ರಾಲಿ ಕೆಲಸ ಎಲ್ಲ ಮುಗಿದಿಂದ ಮತ್ತೆ ಫಸ್ಟ್ಲಿಂದ ಸರ್. ಮತ್ತೆ ಟಿಲ್ಲರ್ ರೆಂಟಿ ರೂಟ್ ಇದೆ ಸರ್ ಮತ್ತೆ ಫಸ್ಟ್ಲಿಂದ. ಒಬ್ಬ ಯುವಕ ನಾನು ಓದಿಲ್ಲ ಏನ್ ಮಾಡಕ್ ಆಗಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಳ್ಳದೆ ಇಂಥ ಒಂದ್ ಕೆಲ್ಸಕ್ ಮುಂದಾದ್ರೆ ಗಟ್ಟಿ ಆಗ್ತಾನೆ ಮಾಡ್ಬೋದು ಸರ್. ಅವನ್ ಮನಸ್ಸಿನಾಗ ಇರ್ಬೇಕು ಸರ್. ಹೇಳರ್ ಇರ್ತಾರ ಸರ್, ಆದ್ರ ಅವನ್ ಮಾಡಿದ್ರೆ ಅವ್ನ್ ಮಾಡ್ಬೋದು ಸರ್. ಅವ್ನ್ ಅನ್ಕೊಂಡ್ ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ ಸರ್. ಈಗ ಅಲಿ ಸಾಬ್, ನಿಮ್ಗೆ ಟ್ರ್ಯಾಕ್ಟರ್ ಇಂದ ಸೀಸನ್ ಈಗ ಮುಂಗಾರು ಟೈಮ್ ಅಲ್ಲಿ ಬಿತ್ತನೆ ಆರಂಭದಲ್ಲಿ ಎಷ್ಟು ದುಡಿತೀರಿ ನೀವು? ದುಡಿಸ್ತೀರ ಸರ್. ನಾವು ಈಗ ಅವಾಗಷ್ಟು ಈಗ ಹೋಗಲ್ಲ ಸರ್. ನಾನು ಹೊಲ ಭಾಳ ಮಾಡಿ. ನೀವು ಜಾಸ್ತಿ ಮಾಡ್ಕೊಂಡ್ರಿ? ನಿಮ್ಗೆ ಬೇಕೇ ಬೇಕು ನಿಮ್ ಕೆಲ್ಸ. ನಮ್ ಕೆಲ್ಸಕ್ಕ ಬಹಳ ಆಗುತ್ತೆ ಸರ್ ಈಗ. ಹಂಗಾಗಿ ಈಗ ಕಡಿಮೆ ಸರ್. ಈಗ ನಮ್ದ್ರ ಜೊತೆಗೆ ನಾನು ಉದ್ರಿ ಹೊಲಗಳು ಒಡೆವೆಲ್ಲ ಹೊಡೆದ್ರ 4 ತಿಂಗಳಿಗೆ ಕೈಯಕ್ಕೆ ದುಡ್ಡು ಬರುತ್ತೆ ಸರ್. 1-1.5 ಲಕ್ಷ ರೂಪಾಯಿ ಬರುತ್ತೆ ಸರ್. 4 ತಿಂಗಳಿಗೆ 1-1.5 ಲಕ್ಷ ರೂಪಾಯಿ 1-1.5 ಲಕ್ಷ ಬರುತ್ತೆ ಸರ್. ಉದ್ರಿ ಒಡೆವು ಬೇರೆ ಬೇರೆಯವ್ರದ್ದೆಲ್ಲ ಕೆಲಸ ಮಾಡಿದ್ರೆ ಒಡೆಯವು ಸರ್. ನಗದಿ ಪೇಮೆಂಟ್ನಾಗ ಡೀಸೆಲ್ ಹಾಕ್ಯಂತ ಸರ್. ಉದ್ರಿ ಹೊಲಗಳು ಹೊಡಿತೀನಿ. ಉದ್ರಿ ಅಂದ್ರೆ ನಂತರ ಕೊಡ್ತಾರೆ? ಬೆಳೆ ಬಂದಿಂದ ಕೊಡ್ತಾರೆ ಸರ್. ಬುಕ್ ಕಚ್ಕೊಂತ ಹೋಗೋದು ಸರ್. ಇನ್ನು ಉಳ್ಕಿದ್ದು ಬೆಳೆ ಬಂದಿಂದ ಕೊಡ್ತಾರೆ ಸರ್. ಅಲ್ಲಿ ಏನ್ ಸಮಸ್ಯೆ ಆಗಲ್ಲ ನಿಮ್ಗೆ? ಅಲ್ಲಿ ಸಮಸ್ಯೆ ಏನಿಲ್ಲ ಸರ್. ರಿಟರ್ನ್ ಬರ್ತಾರೆ ಕರೆಕ್ಟ್. ಬೆಳೆ ಬರ್ತಕ್ಕನ ಹೊಡ್ಸ್ಕೊಂತಾರೆ ಸರ್. ಬೆಳೆ ಬಂದಿಂದ ಅವ್ರ ದುಡ್ಡು ಎಷ್ಟಾಗಿರ್ತ ಅಷ್ಟು ಕೊಡ್ತಾರೆ ಸರ್. ನಾವು ಇಷ್ಟ ಆಯ್ತು ಅಂತ ಲೆಕ್ಕ ತಗೊಂಡ್ರೆ ನೀವು ಏನೂ ಓದಿಲ್ಲ ಅಂತೀರಿ, ಈ ಲೆಕ್ಕಗಳನ್ನೆಲ್ಲ ಹೇಗೆ ನೋಡ್ಕೊಂತಾರೆ? ಬರ್ತೀವಿ ಸರ್. ಹಂಗ ನಮ್ ಕೂಡ ಬರ್ತಿಲ್ಲ, 3ನೇ ಕ್ಲಾಸ್ ಓದಿ ಸರ್. ಹಂಗ ನಮ್ ಅಂದಾಜಿನ ಲೆಕ್ಕಕ್ಕೆ ಬರ್ತೀವಿ ಸರ್. ಅವ್ರಿಗೆ ಗೊತ್ತಾಗಿದ್ರೆ ಆಮೇಲೆ ನಾವು ಬಿಡಿಸಿ ಹೇಳ್ತೀವಿ ಸರ್. ನಮಗ್ ಗೊತ್ತಿರುತ್ತಲ್ಲ ಇದು ಇಷ್ಟಿಷ್ಟು ಇದು ಹಿಂಗ ಅಂತಂದು ಹೇಳಿದಾಗ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಸರ್. ಈಗ ನಿಮ್ಮ ಪಾಲಿಗೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನಂಗೆ ಸರ್. ನಿಮ್ಮ ಅನುಭವವೇ ನಿಮ್ಗೆ ಹೆಚ್ಚು ಆಸರೆ ಆಗಿರೋದು? ಹೌದು ಸರ್. ನಮ್ಮ ಅನುಭವನ ಹೆಚ್ಚಿಗೆ ಸರ್. ಓದ್ಲೇಬೇಕನ್ನೋದು ಏನಿಲ್ಲ ಸರ್. ಜೀವನಕ್ಕೆ ಬೇಕು ಸರ್ ಓದು. ಓದ್ ಬ್ಯಾಡ ಅಂತ ಅಲ್ಲ, ಜೀವನನೇ ಓದಾಗಬಾರ್ದು. ಓದ್ಬೋದು ಸರ್, ಓದರು ಓದ್ತಾರ, ನಮ್ಗೆ ನಮ್ದು ಬಡತನ ಬಾಳ್ವಿ ಅವಾಗೆಲ್ಲ ಓದ್ಸಕ್ ಆಗಿಲ್ಲ, ನಾವು ನಮ್ಮ ಮಕ್ಕಳು ಓದ್ಸಕ ಟ್ರೈ ಮಾಡಕ್ ಸರ್. ಮೆಕ್ಕೆಜೋಳ ನಿಮಗೆ ಒಂದ್ ರೀತಿಯಿಂದ ಹೆಚ್ಚು ಲಾಭದಾಯಕ, ಅದು ಅದು ಒಂಥರ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ, ನಿಮಗೆ ಇಷ್ಟು ಲಾಭ ಬಂದೇ ಬರುತ್ತೆ. ಬಿದ್ರೆ ಸ್ವಲ್ಪ ಒಂದ್ಸರಿ ಲಾಸ್ ಆಗುತ್ತೆ ಸರ್, ಓರೆ ಸ್ವಲ್ಪ ಚೆನ್ನಾಗಿ ಬೀಳದಂಗೆ ಇತ್ತಪ್ಪ ಅಂದ್ರೆ ನಮ್ ಲಾಭ ನಮ್ಗೆ ಇದ್ದೇ ಇರ್ತದೆ ಸರ್. ಮತ್ತೇನ್ ಬೆಳಿತೀರಿ ನೀವು? ಭತ್ತ ಬೆಳಿತೀವಿ ಸರ್. ಭತ್ತ ಭತ್ತ ಜಾಸ್ತಿ ಪ್ರಮಾಣದಲ್ಲಿ ಬೆಳಿತೀರ? ಎಷ್ಟು ಎಕರೆ ಹಾಕ್ತೀರಿ? ಈ ಸರ ಹಾಕಿನಿ ಸರ್, ಈ ಸರ ಒಂದ್ 8 ಎಕರೆ ಹಾಕಿದ್ದೀನಿ. 8 ಎಕರೆ ವರೆಗೆ ಹಾಕಿದ್ರಿ? ಹೌದು ಸರ್. ಎಷ್ಟೊಂದು ಈಗ ಅಲ್ಲಿ ಇಲ್ಲಿ ಜಾಸ್ತಿ ಟ್ಯಾಕ್ರಿ ಒಡೆಯದಾಗ ಹೊಲಗಳು ಮಾಡೋಣ ಅಂತಂದ ಹೇಳಿ ಮಾಡ್ಕೊಂಡಿದ್ವಿ ಸರ್. ಬೇರೆ ಕಡೆ ಹೋಗೋದಕ್ಕಿಂತ ನಿಮ್ಮಲ್ಲೇ ಮಾಡೋಣ ಅಂತ. ಬೇರೆ ಹೊಲ ಇಟ್ಕೊಂಡು ನಮ್ದಿಲ್ಲ ಸರ್, ನಮ್ದು 2 ಎಕರೆ ಇರುತ್ತೆ. ನೀರು ಹೆಚ್ಚು ಸಿಗುತ್ತೆ ಹೆಂಗಾದ್ರು ಅಂತ? ಹೌದು ಸರ್, ನೀರಿನ ಕೊರತೆ ಇಲ್ಲ ಈಗ, ಹಂಗಾಗಿ ನಾವೇ ಬಿತ್ತು ಬಿಡೋಣ ಸರ್. ನೀರಿನ ಕೊರತೆ ಏನಿಲ್ಲ, ಇದನ್ನ ಮಾಡಿಕೊಂಡ್ರೆ ನಾವು ಈಸಿ ಇರ್ತೀವಿ ಸರ್. ಸಿಟಿ ಮೇಲೆ 24 ಅವರ್ಸ್ ಕುತ್ಕೊಂಡ್ ನೋಡಿದ್ರೆ ಕಾಲು ನೋವು ಬೆನ್ನು ಇದೆಲ್ಲ ಬರ್ತವೆ. ಹಂಗಾಗಿ ಈಗ ಕೃಷಿ ಬಗ್ಗೆ ಜಾಸ್ತಿ ಒಂದ್ ಸ್ವಲ್ಪ ಹೊಲ್ದಾಗಿದ್ರ ನಾವು ಫ್ರೀ ಇರ್ತೀವಿ, ಅಡ್ಡಾಡಿಕೊಂತ ನೋಡ್ಕೊಂತ ಇರ್ಬೋದು ಅಂತಂದೇಳಿ ಮಾಡಿದ್ವಿ ಸರ್. ಸೊ ನಿರಂತರವಾಗಿ ಟ್ರ್ಯಾಕ್ಟರ್ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಿಮ್ಗೆ ದೈಹಿಕ ಆರೋಗ್ಯದ ಸಮಸ್ಯೆಗಳು ಆಗ್ತವೆ? ಆಗ್ತವೆ ಸರ್, ಇರ್ತವೆ ಸರ್, ಏನ್ ಲೆಕ್ಕ ಸರ್, ಒಂದೇ ಬರ್ತದೆ ಸರ್. ಈಗ ಹೇಳಿ, ಎಷ್ಟೋ ಜನ ಯುವಕರು ನಮಗೆ ಕೆಲಸ ಇಲ್ಲ, ನಾನೇನು ಓದಿಲ್ಲ ಅಥವಾ ಓದಿದ್ರೂ ಕೆಲಸ ಇಲ್ಲ ಅಂತ ಹೇಳಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರ ಮಕ್ಕಳೇ ಆಗಿರ್ಬೋದು ಇಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಾಗೆ ನಿಮ್ಮನ್ನು ಒಂದು ಮಾದರಿಯಾಗಿ ತೆಗೆದುಕೊಳ್ಳಬಹುದು ಅಂತ ಅನಿಸುತ್ತೆ ನನಗೆ. ಹಿಂಗೆಲ್ಲ ನಾವು ಮಾಡಿದರೆ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು ಅಂತೇಳಿ. ಮಾಡ್ಬೋದು ಸರ್, ಮಾಡ್ಬೋದು, ಆದ್ರೆ ಈಗ ನೋಡ್ರಿ ಮಾಡಲ್ಲ ಸರ್, ಬಹಳ ಸೋಮಾರಿ ಅದಾರ, ಹೇಳಿದ್ರು ಮಾಡೋದು ಕಷ್ಟ ಸರ್, ಹೇಳಿದ್ರು ಮಾಡೋದು ಕಷ್ಟ. ಈಗ ಮಾಡಲ್ಲ ಸರ್, ಯಾರ ಅಂತ ಇದು ಮಾಡೋರು ಯಾರಲ್ಲ ಸರ್, ಮಾಡಿದ್ರೆ ಆಯ್ತು ಸರ್, ಎಲ್ಲ ಏನ್ ಬೇಕಾದ್ರೂ ಮಾಡ್ಬೋದು, ಮಾಡ್ಬೇಕಾದ್ರೆ ಮಾಡಿದ್ರೆ ಇಲ್ಲ ಸರ್. ಮತ್ತೆ ಈ ಟ್ರ್ಯಾಕ್ಟರ್ ಮುಂದೆ ಮತ್ತೆ ಹೆಚ್ಚು ಮಾಡ್ಕೋಬೇಕಂತ ಈಗ ಒಂದಿದೆ, ಮುಂದೆ ಎರಡು, ಹಿಂಗೆ ಅದು ಹೇಳಕ್ಕಾಗಲ್ಲ ಸರ್, ಮಾಡಿದ್ರೆ ಮಾಡ್ಬೋದು, ಇದನ್ ತಂದು ಮತ್ತೆ ನೆಕ್ಸ್ಟ್ ಮತ್ತೆ ಹೊಸದ್ ಮಾಡ್ಬೋದು ಸರ್. ಹೊಸದ್ ಮಾಡ್ಬೋದು, ಈಗ 4 ವರ್ಷ ಆಯ್ತು ಸರ್ ತಂದು. ಮತ್ತೆ ಇದು ಜಾಸ್ತಿ ಹೊಡ್ಕೊಂತ ಹೋದ್ರೆ ರಿಪೇರಿ ಜಾಸ್ತಿ ಬರುತ್ತೆ ಸರ್, ನನಗಿರುತ್ತಲ್ಲ, ಇನ್ನೊಂದು 2 ವರ್ಷ ಹೊಡಿಯುತ್ತೆ ಸರ್, ಮತ್ತೆ ಎಕ್ಸ್ಚೇಂಜ್ ಹೊಸ ಟ್ಯಾಕ್ ಮಾಡಿ. ಒಳ್ಳೇದು ನಂದಿಹಳ್ಳಿ ಅಲಿಸಾಬ್ ಅವರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಕೃಷಿಯ ಜೊತೆಗೆ ಟ್ರ್ಯಾಕ್ಟರ್ ಉದ್ಯಮ ಅಂದರೆ ಬಿತ್ತನೆ ಚಟುವಟಿಕೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಹೊಲದ ಉಪಚಾರಕ್ಕೆ ಬೇಕಾಗುವಂಥ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇವತ್ತು ನೀವು ಒಂದು ರೀತಿಯಿಂದ ಆರ್ಥಿಕವಾಗಿ ಭದ್ರತೆಯನ್ನು ನೀವು ಕಂಡುಕೊಂಡಿದ್ದೀರಿ. ಈ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯ ಜೊತೆ ಕೃಷಿ ಯಂತ್ರಗಳ ಚಾಲಕರಾಗಿ ಬದುಕು ಕಟ್ಟಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ನಂದಿಹಳ್ಳಿ ಅಲಿಸಾಬ್ ಅವರೊಡನೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧವರ ಈಗ ಕೇಳೋಣ ರೈತರಿಗೆ ಸಲಹೆಗಳನ್ನು. ನೈಸರ್ಗಿಕ ವೈಪರೀತ್ಯಗಳು ಈಗೀಗ ಸಾಮಾನ್ಯವಾಗಿವೆ. ಒಂದೆಡೆ ಮಳೆಯ ಅಭಾವವಿರುವ ಪ್ರದೇಶಗಳು, ಇನ್ನೊಂದೆಡೆ ಅತಿ ಹೆಚ್ಚು ಮಳೆ ಸುರಿಯುವ ಪ್ರದೇಶಗಳು. ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿಗಳಿಂದ ನೆರೆ ಹಾವಳಿ ಎದುರಿಸಿದರೆ, ಬೇಸಿಗೆಯ ಕಾಲದಲ್ಲಿ ತೀವ್ರ ನೀರಿನ ಅಭಾವದಿಂದ ನೀರು ಮತ್ತು ಮೇವಿನ ಕೊರತೆ ಸಾಮಾನ್ಯವಾಗಿದೆ. ಇದಲ್ಲದೆ ಸಿಡಿಲು, ಚಂಡಮಾರುತ ಹಾಗೂ ಭೂಕಂಪ ಮುಂತಾದ ಪ್ರಾಕೃತಿಕ ಅವಘಡಗಳು ಸಂಭವಿಸುತ್ತಿವೆ. ಈ ಎಲ್ಲ ಪ್ರಾಕೃತಿಕ ವೈಪರೀತ್ಯಗಳು ಕೃಷಿಯ ಹಾಗೂ ಜಾನುವಾರುಗಳ ಪೋಷಣೆ ಮೇಲೆ ನೇರ ಪರಿಣಾಮವನ್ನುಂಟು ಮಾಡುತ್ತವೆ. ಪ್ರಾಕೃತಿಕ ವಿಕೋಪ ಉಂಟಾದಾಗ ಮೇವಿನ ಕೊರತೆ ತೀವ್ರವಾಗುವುದರಿಂದ ಜಾನುವಾರುಗಳ ಸಾಕಾಣಿಕೆ ದುಸ್ತರವಾಗುತ್ತದೆ. ಇದಲ್ಲದೆ ಮಹಾಪೂರ, ಚಂಡಮಾರುತ, ಭೂಕುಸಿತ, ಸಿಡಿಲು, ಭೂಕಂಪಗಳಿಂದ ಸಾಗುವಳಿ ಭೂಮಿ ಹಾಗೂ ಗೋಮಾಳಗಳು ನಾಶವಾಗಿ ಮೇವಿನ ಕೊರತೆ ಸಾಧ್ಯತೆ ಹೆಚ್ಚು. ನೈಸರ್ಗಿಕ ವಿಕೋಪದ ದುಷ್ಪರಿಣಾಮಗಳನ್ನು ಎದುರಿಸಲು ಹಲವಾರು ಮಾರ್ಗೋಪಾಯವೇ. ಮೇವಿನ ಲಭ್ಯತೆಗೆ ಅನುಗುಣವಾಗಿ ಜಾನುವಾರುಗಳ ಸಂಖ್ಯೆಯನ್ನು ಮಿತಿಗೊಳಿಸಿ ಬರಡು ಅಥವಾ ಹೆಚ್ಚಾದ ಜಾನುವಾರುಗಳನ್ನು ಮಾರಬೇಕು. ಖಾಲಿ ಇರುವ ಗುಡ್ಡಗಾಡು, ಬಂಜರು ಭೂಮಿ, ಜವಳು, ಕೊರಕಲು ಭೂಮಿ, ಹೊಲದ ಬದುವು, ತೋಟಪಟ್ಟಿ, ರಸ್ತೆ ಹಾಗೂ ರೈಲ್ವೆ ಹಳಿ ಬದಿಗಳಲ್ಲಿ ಸುಧಾರಿತ ಹುಲ್ಲು, ದ್ವಿದಳ ಮೇವು ಬೆಳೆಯಬೇಕು ಮತ್ತು ಮೇವಿನ ಗಿಡಗಳನ್ನು ಬೆಳೆಸಬೇಕು. ಲಭ್ಯವಿರುವ ಮೇವನ್ನು ಯಂತ್ರದಿಂದ ಸಣ್ಣದಾಗಿ ತುಂಡರಿಸಿ ಸಮರ್ಥವಾಗಿ ಬಳಸುವುದರಿಂದ ಮೇವು ಹಾಳಾಗುವುದಿಲ್ಲ. ಹಸಿರು ಮೇವು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದಾಗ ಅದನ್ನು ಕೆಡದಂತೆ ಒಣ ಹಸಿರು ಮೇವಾಗಿ ಅಥವಾ ರಸಮೇವಾಗಿ ಪರಿವರ್ತಿಸಿ ಸಂಗ್ರಹಿಸಿಡಬೇಕು. ದನಗಳಿಗೆ ಮೇವು ಒದಗಿಸುವುದರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸರಿಯಾಗಿ ಮೇಯಿಸುವ ಪದ್ಧತಿ ಅನುಸರಿಸಬೇಕು. ಉತ್ಪಾದನೆಯಲ್ಲಿರುವ ಗರ್ಭಧರಿಸುವ ದನಗಳಿಗೆ, ಕರುಗಳಿಗೆ ಹಾಗೂ ಎತ್ತುಗಳಿಗೆ ಮೊದಲು ಮೇವು ಒದಗಿಸಿ ನಂತರ ಬರಡು ದನಗಳಿಗೆ ಒದಗಿಸಬೇಕು. ಮೇವನ್ನು ಸ್ವಲ್ಪ ಸ್ವಲ್ಪವಾಗಿ ಬಹಳಷ್ಟು ಸಲ ಹಾಕುವುದರಿಂದ ಮೇವು ಹಾಳಾಗುವುದಿಲ್ಲ. ತಿನ್ನದೇ ಉಳಿದ ಮೇವನ್ನು ಒಣಗಿಸಿ ಶೇಖರಿಸಿಡಬೇಕು. ಜಾನುವಾರುಗಳು ಮೇವನ್ನು ಇಷ್ಟಪಟ್ಟು ತಿನ್ನುವ ಹಾಗೆ ಉಪ್ಪು, ಯೂರಿಯಾ, ಕಾಕಂಬಿ, ಅಡುಗೆ ಸೋಡಾ, ಸುಣ್ಣ ದ್ರಾವಣದಿಂದ ರುಚಿಪಡಿಸಿ ಒದಗಿಸಬೇಕು. ಈ ವಿಷಯಕ್ಕೆ ಪಶುವೈದ್ಯರ ಸಲಹೆ ಪಡೆಯುವುದು ಅವಶ್ಯ. ಮೇವು ಹೆಚ್ಚು ಪ್ರಮಾಣದಲ್ಲಿನ ಪ್ರದೇಶಗಳಿಂದ ಕೊರತೆ ಇರುವ ಪ್ರದೇಶಗಳಿಗೆ ಮೇವಿನ ಸಾಗಣೆ ಮಾಡುವುದು ಸೂಕ್ತ. ಮೇವನ್ನು ಸಣ್ಣದಾಗಿ ತುಂಡರಿಸಿ ಸಾಗಿಸುವುದರಿಂದ ಹೆಚ್ಚಿಗೆ ಮೇವನ್ನು ಸಾಗಿಸಬಹುದು. ಸಾಂಪ್ರದಾಯಿಕವಲ್ಲದ ಮೇವುಗಳಾದ ಭತ್ತದ ಗೊಳಲಿ, ಶೇಂಗಾ ಸಿಪ್ಪೆ, ಕಬ್ಬಿನ ಸಿಪ್ಪೆ, ಹಣ್ಣುಕಾಯಿ ಪಲ್ಲೆ, ಕಾರ್ಖಾನೆಗಳ ಉಪಪದಾರ್ಥಗಳು, ಗಿಡಗಳ ಎಲೆ ಹಾಗೂ ಕಾಯಿಗಳು ಇತ್ಯಾದಿಗಳನ್ನು ಉಪಚರಿಸಿ ಬಳಸುವುದು ಸೂಕ್ತ. ಪದೇ ಪದೇ ಇಂತಹ ವಿಕೋಪಕ್ಕೆ, ಕ್ಷಾಮಕ್ಕೆ ತುತ್ತಾಗುವ ಕ್ಷೇತ್ರಗಳನ್ನು ಗುರುತಿಸಿ ಅಲ್ಲಿ ಮೇವನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿಟ್ಟಲ್ಲಿ ಮೇವಿನ ಕೊರತೆಯ ಸಂದರ್ಭಗಳಲ್ಲಿ ಬಳಸಬಹುದಾಗಿದೆ. ಪ್ರಾಕೃತಿಕ ವಿಕೋಪದ ಸಮಯದಲ್ಲಿ ಕಬ್ಬು ಬೆಳೆಯುವ ಪ್ರದೇಶ ಮತ್ತು ಸಕ್ಕರೆ ಕಾರ್ಖಾನೆಗಳಿರುವಲ್ಲಿ ಗೋಶಾಲೆಗಳನ್ನು ಸ್ಥಾಪಿಸುವುದರಿಂದ ಕಬ್ಬಿನ ಸಿಪ್ಪೆ ಪುಡಿ, ಜಿಗಿಟು, ಕಾಕಂಬಿ ಹಾಗೂ ಕಬ್ಬಿನ ತುದಿ ಇತ್ಯಾದಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬಹುದಾಗಿದೆ. ಮೇವಿನ ಸಾಗಣೆ ಅಥವಾ ದಾಸ್ತಾನು ಮಾಡುವುದು ಸಾಧ್ಯವಾಗದಿದ್ದಲ್ಲಿ ಜಾನುವಾರುಗಳನ್ನೇ ಮೇವು ಹೆಚ್ಚಾಗಿರುವ ಪ್ರದೇಶಗಳಿಗೆ ಸ್ಥಳಾಂತರ ಮಾಡುವುದು ಒಂದು ತಾತ್ಕಾಲಿಕ ಮಾರ್ಗೋಪಾಯ. ಪ್ರಾಕೃತಿಕ ವಿಕೋಪದ ಸಂದರ್ಭಗಳಲ್ಲಿ ಸರ್ಕಾರದಿಂದ ಅಥವಾ ಖಾಸಗಿ ಸಂಸ್ಥೆಗಳಿಂದ ಸ್ಥಾಪಿತ ಗೋರಕ್ಷಾ ಕೇಂದ್ರ ಅಥವಾ ಗೋಶಾಲೆಗಳಿಗೆ ಜಾನುವಾರುಗಳನ್ನು ಸ್ಥಳಾಂತರಿಸುವುದರಿಂದ ಜಾನುವಾರುಗಳ ರಕ್ಷಣೆ ಹಾಗೂ ಪೋಷಣೆಗೆ ಸಾಧ್ಯವಾಗುವುದು. ಇದುವರೆಗೆ ನೈಸರ್ಗಿಕ ವೈಪರೀತ್ಯಗಳು ಈ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಹಾಗೂ ನಮ್ಮ ಎಲ್ಲ ಕೇಳುಗರಿಗೆ ಇದೊಂದು ಪ್ರಕಟಣೆ ಇದೆ. ನಾಳೆ ಸಂಜೆ 5 ಗಂಟೆಗೆ ಮಾತುಕತೆ, ಇದರಲ್ಲಿ ವೃತ್ತಿ ಬದುಕಿನ ಅನುಭವಗಳು ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿವೃತ್ತ ಅಧಿಕಾರಿ ಶ್ರೀಮತಿ ಚನ್ನಮ್ಮ ಸಿ ಬಿನ್ನಾಳ್ ಅವರೊಂದಿಗೆ ಸಂದರ್ಶನ ಇರುತ್ತೆ. ಇವರನ್ನು ಸಂದರ್ಶಿಸುವವರು TGM ನಾಗರತ್ನ. ತಪ್ಪದೇ ಕೇಳ್ತಿರಲ್ಲ, ನಾಳೆ ಸಂಜೆ 5 ಗಂಟೆಗೆ ಮಾತುಕತೆ. ರೈತ ಬಾಂಧವರೇ, ತಮ್ಮ ಮನಸ್ಸಂತೋಷ ಪಡಿಸಲು ಕೆಲವು ಭಕ್ತಿಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ. ನುಡಿ ಮನ ಶಿವ ಗುಣ ಸಂಕೀರ್ತನ, ನುಡಿ ಮನ ಶಿವ ಗುಣ ಸಂಕೀರ್ತನ, ನಿಜ ಪದ ಪಾವನ ನೋಡಿ ಪಾಡುವೆನ, ನಿಜ ಪದ ಪಾವನ ನೋಡಿ ಪಾಡುವೆನ, ನುಡಿ ಮನ ಶಿವ ಗುಣ ಸಂಕೀರ್ತನ. ನಟನಾಲೋಲಾ ನೀನೆ ಭಾವರ ಸಾಲ, ನೀನೆ ಭಾವರ ಸಾಲ, ಸಂಕೀರ್ತನ. ಸಮಯದ ತಾರ ನಿಗಮಕಾರ ನೀನೆ ಗಾನ ವಿಹಾರ ನೀನೆ ಗಾನ ವಿಹಾರ ಗಾನ ವಿಹಾರ ನೀನೆ ಗಾನ ವಿಹಾರ ರಚನ ನೀ ಮಧುವಚನ ನೀ ರಚನ ನೀ ಮಧುವಚನ ನೀ ನವರಾಗ ತಾಳ ಲಯತಾನ ನುಡಿ ಮನ ಶಿವ ಗುಣ ಸಂಕೀರ್ತನ ನಿಜ ಪದ ಪಾವನ ನೋಡಿ ಪಾಡುವೆನ ನಿಜ ಪದ ಪಾವನ ನೋಡಿ ಪಾಡುವೆನ ನುಡಿ ಮನ ಶಿವ ಗುಣ ಸಂಕೀರ್ತನ ಎರಡು ಗೀತೆಗಳನ್ನು ಕೇಳಿದ್ರಲ್ಲ ರೈತ ಬಾಂಧವರೇ. ಮೊದಲೇದು ಸ್ವರ್ಣಗೌರಿ ಚಿತ್ರಕ್ಕಾಗಿ ಪಿ ಸುಶೀಲಾ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆಗೆ ಎಸ್ ಎಂ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ಎಂ ವೆಂಕಟರಾಜು ಅವರು ಸಂಗೀತ ನೀಡಿದರು. ಮತ್ತೊಂದು ಗೀತೆ ಮಲ್ಲಮ್ಮನ ಪವಾಡ, ಇದು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬಂತು. ಸಾಹಿತ್ಯ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರದು, ವಿಜಯ ಭಾಸ್ಕರ್ ಸಂಗೀತ ನೀಡಿದರು. ಈಗ ಕೆಲವು ಪ್ರಕಟಣೆಗಳನ್ನು ಕೇಳೋಣಲ್ಲ. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.